ಈ ಥರ ಮಾಡೋದ್ರಿಂದ ಹತ್ತಿ ಬೆಳವಣಿಗೆ ಭಾಳ ಚೆನ್ನಾಗಾಗಿ ಮತ್ತು ನಾವು ಸಿಂಪರಣೆ ಏನೇ ಒಂದು ಗೊಬ್ಬರದ ಸಿಂಪರಣೆ ಅಥವಾ ಕೀಟನಾಶಕ ಸಿಂಪರಣೆ ಚೆನ್ನಾಗಿ ತಗೋಬೋದು. ಅದೇ ನಾವು ಗಿಡದಿಂದ ಗಿಡಕ್ಕೆ ಭಾಳ ಅಂತರ ಕಡಿಮೆ ಕೊಟ್ಟಾಗ ಅದು ಬೆಳವಣಿಗೆ ಅಂತ ಸರಿಯಾಗಿ ಆಗೋದಿಲ್ಲ. ಮತ್ತು ನಾವು ಏನೇ ಒಂದು ಸಿಂಪರಣೆ ಮಾಡಿದಾಗ ಎಲ್ಲ ಪಾರ್ಟ್ಸ್ಗೂ ಸೇರೋದಿಲ್ಲ, ಎಲ್ಲ ಎಲೆಗಳು ಕವರ್ ಆಗೋದಿಲ್ಲ. ಸೊ ಹಂಗಾಗಿ ಕೀಟ ಮತ್ತು ರೋಗಗಳ ಬಾಧೆ ಹೆಚ್ಚಾಗಿ ಬರ್ತದೆ ಕಡಿಮೆ ಅಂತರ ಕೊಡೋದ್ರಿಂದ. ಮತ್ತು ಪ್ರತಿ ಬೆಳೆಗೂ ಈ ಪೋಷಕಾಂಶಗಳ ನಿರ್ವಹಣೆ ಭಾಳ ಮುಖ್ಯ. ಅದರಲ್ಲಿ ಈ BT ಹತ್ತಿಗೂ ಸಹ ಪೋಷಕಾಂಶಗಳ ನಿರ್ವಹಣೆ ಭಾಳ ಮುಖ್ಯ. ಈ ಪೋಷಕಾಂಶ ನಿರ್ವಹಣೆ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಪ್ರತಿ ಎಕರೆಗೆ ಬಿತ್ತನೆ ಟೈಮಲ್ಲಿ 1.5 ಚೀಲ DAP ಕೊಡಬೇಕು ಮತ್ತು 20 kg ಪೊಟ್ಯಾಷ್ ಕೊಡಬೇಕು. ಸೊ ಈ ಥರ ಮೂಲ ಗೊಬ್ಬರವಾಗಿ ಕೊಡಬೇಕು. ನಂತರ ಬಿತ್ತಿದ 25 ದಿವಸಗಳ ನಂತರ 20 kg ಯೂರಿಯಾ ಕೊಟ್ಟು 10 kg 8-10 kg ಪೊಟ್ಯಾಷ್ ಕೊಡಬೇಕು. ಮತ್ತು ಬೆಳೆ 50 ದಿವಸಕ್ಕೆ ಬಂದಾಗ ಆವಾಗ ಬೆಳವಣಿಗೆ ಅಂತ ಜಾಸ್ತಿ ಇರ್ತದೆ. ಸೊ ಆವಾಗ ಸ್ವಲ್ಪ ನಾವು ಹೆಚ್ಚಿಗೆ ಗೊಬ್ಬರ ಮೇಲ್ಗೊಬ್ಬರವಾಗಿ ಯೂರಿಯಾವನ್ನು 1.5 ಚೀಲದಷ್ಟು ಯೂರಿಯಾವನ್ನು ಮತ್ತು 8-10 kg ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಸೊ ಅದು ಬೆಳವಣಿಗೆ ಹಂತದಲ್ಲಿ ಭಾಳ ಮುಖ್ಯ. ಸೊ ಹಂಗಾಗಿ ನಮಗೆ ಒಳ್ಳೆ ಬೆಳವಣಿಗೆ ಆಗಿ ಒಳ್ಳೆ ಕಾಯಿ ಕಟ್ಟೋ ಇದಕ್ಕೆ ಹೋಗ್ತದೆ. ಮತ್ತು ಬಿತ್ತಿದ 75 ದಿವಸಗಳ ನಂತರ ಮತ್ತು ಅದೇ ಯೂರಿಯಾವನ್ನು ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಂದರೆ 20 kg ಯೂರಿಯಾ ಮತ್ತು 8-10 kg ಪೊಟ್ಯಾಷನ್ನು ಕೊಡಬೇಕಾಗುತ್ತೆ. ಸೊ ಆವಾಗ ಸ್ವಲ್ಪ ಬೆಳವಣಿಗೆ ಅಂತ ಕಡಿಮೆ ಆಗ್ತಾ ಹೋಗ್ತಾ ಕಾಯಿ ಕಟ್ಟೋ ಇದು ಹಂತ ಜಾಸ್ತಿ ಬರುತ್ತದೆ. ಬೆಳೆ ಮತ್ತೆ 100 ದಿವಸಗಳ ಹಂತ ಬಂದಾಗ ನೀರಾವರಿ ಬೆಳೆಗೆ ಭಾಳ ಸೂಕ್ತ ಈ ಮೇಲುಗೊಬ್ಬರವಾಗಿ ಕೊಡೋದು. ಮತ್ತೆ ಎಗೈನ್ 20 kg ಯೂರಿಯಾ ಮತ್ತು 10 kg ಪೊಟ್ಯಾಷು ಕೊಡಬೇಕು. ಈ ರೀತಿ ಕೊಡೋದ್ರಿಂದ ಬೆಳೆ ಚೆನ್ನಾಗಿ ಹೊಲಸಾಗಿ ಬೆಳ್ಕೊಂಡು ಬೆಳವಣಿಗೆ ಅಂತ ಚೆನ್ನಾಗಿ ಬರ್ತದೆ. ಮತ್ತು ಈ ಎಲ್ಲೆಲ್ಲಿ ಈ ಮೆಗ್ನೀಷಿಯಂ ಕೊರತೆ ಇರ್ತದೋ ಅಲ್ಲಿ ಬಿತ್ತನೆ ಟೈಮಲ್ಲಿ 10 kg ಪ್ರತಿ ಎಕರೆಗೆ 10 kg ಮೆಗ್ನೀಷಿಯಂ ಸ್ವಲ್ಪ ಕೊಡೋದು ಭಾಳ ಮುಖ್ಯ. ಮತ್ತು ಇದಲ್ಲದೆ ಈ ಹೊರಭೂಮಿ ಅಂದರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯತಕ್ಕಂಥ BT ಹತ್ತಿಯಲ್ಲಿ ಈ ಸಿಂಪರಣೆ ಮುಖಾಂತರ ಸಹ ಗೊಬ್ಬರವನ್ನು ನಾವು ಕೊಡ್ತೀವಿ. ಯಾಕಂದರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಈ ಕೆಂಪು ರೋಗದ ಅನ್ನೋದು ಸರ್ವೇ ಸಾಮಾನ್ಯ. ಸೊ ಅದನ್ನು ಹೋಗಲಾಡಿಸೋದಕ್ಕೆ ನಾವು ಈ 94 ಅಂತ 19-19-19 1 kg ಪಾಕೆಟ್ ಏನು ಬರ್ತದೆ ಅದು ಮತ್ತು ಅದರ ಜೊತೆಗೆ ಮೆಗ್ನೀಷಿಯಂ ಸಲ್ಫೇಟು ಸಹ 1 kg ರೂಪದಲ್ಲಿ ಬರ್ತದೆ ಪ್ಯಾಕೆಟಲ್ಲಿ. ಅದನ್ನು ಪ್ರತಿ ಲೀಟ್ರ್ ನೀರಿಗೆ ಅದು 10 ಗ್ರಾಮು 94 10 ಗ್ರಾಮು ಮೆಗ್ನೀಷಿಯಂ ಸಲ್ಫೇಟ್ 10 ಗ್ರಾಮನ್ನು ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಅಂದರೆ 20 ಲೀಟ್ರ್ ನೀರಿಗೆ 200 ಗ್ರಾಮು ಮೆಗ್ನೀಷಿಯಂ ಸಲ್ಫೇಟ್ 200 ಗ್ರಾಮ್ 94 ಬೆರೆಸಿ ಸಿಂಪರಣೆ ಮಾಡೋದ್ರೆ 3 ಹಂತಗಳಲ್ಲಿ ಅಂದರೆ ಹೂವಾಡೋ ಟೈಮಲ್ಲಿ ಕಾಯಿ ಕಟ್ಟೋ ಟೈಮಲ್ಲಿ ಕಾಯಿ ಬಲಿಯೋ ಹಂತ ಅಂತ 3 ಹಂತಗಳಲ್ಲಿ 20 ದಿವಸಗಳ ಅಂತರದಲ್ಲಿ 3 ಸಲ ಸ್ಪ್ರೇ ಮಾಡಿದಾಗ ಈ ಕೆಂಪು ರೋಗವನ್ನು ನಾವು ಹತೋಟಿಯಲ್ಲಿಡ್ಬೋದು. ಮತ್ತು ನಮ್ಮ ಭೂಮಿಯಲ್ಲಿ ಈ ಲಘು ಪೋಷಕಾಂಶಗಳ ಕೊರತೆ ಬಂದಾಗ ಅದನ್ನು ಸಹ ಸಿಂಪರಣೆ ಮುಖಾಂತರ ನಾವು ಕೊಡ್ಬೋದು. ಈ BIO20 ಈ ಮಲ್ಟಿಪ್ಲೆಕ್ಸ್ ಅಂತ ಅದು ಬರ್ತದೆ. ಸೊ ಅದನ್ನು ನಾವು BIO20 ಒಂದು 5 ಮಿಲಿಲೀಟ್ರ್ 1 ಲೀಟ್ರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ಲಘು ಪೋಷಕಾಂಶಗಳ ಕೊರತೆಯನ್ನು ಸಹ ನಾವು ನೀಗಿಸ್ಕೋಬೋದು. ಮತ್ತು ಅದೇ ರೀತಿ ಫಲ ಉದುರುತ್ತದೆ ಅಂತ ಹೇಳ್ತಾರೆ. ಪ್ರತಿ ಸಲ ರೈತರು ಯಾವುದೇ ನಾವು ಕರೆ ಸ್ವೀಕರಿಸಿದಾಗ ಫಲ ಉದುರುತ್ತದೆ ಸರ್ ಅಂತ ಅಂದರೆ ಫಲ ಯಾಕಪ್ಪ ಉದುರುತ್ತದೆ ಅಂದರೆ ನಮ್ಮ ಭೂಮಿಯಲ್ಲಿ ಪೋಷಕಾಂಶಗಳ ಕೊರತೆ ಇದ್ದಾಗ ಅಥವಾ ನೀರಿನ ಕೊರತೆ ಇದ್ದಾಗ ಫಲ ಉದುರುತ್ತದೆ. ಸೊ ಹಂಗಾಗಿ ಆ ಫಲ ಉದುರೋದಕ್ಕೆ ಈ ಪ್ಲಾನೋಫಿಕ್ಸ್ ಅಂತ ಒಂದು ಬೆಳವಣಿಗೆ ನಿರೋಧಕ ಒಂದು ಇದಿರುತ್ತೆ, ಅದನ್ನು ಬೆಳವಣಿಗೆ ಪ್ರಚೋದಕ ಅಂತಂದು ಅದನ್ನು ನಾವು 20 ಲೀಟ್ರ್ ನೀರಿಗೆ 5 ml ಮಿಕ್ಸ್ ಮಾಡಿ ಇದ್ರ ಮತ್ತೆ ಜಾಸ್ತಿ ಹೊಡಿಬಾರ್ದು. ಬರೀ 20 ಲೀಟ್ರ್ ಟ್ಯಾಂಕಿಗೆ 5 ml ಮಾತ್ರ ಈ ಪ್ರಚೋದಕವನ್ನು ಹೊಡೆದಾಗ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು, ಈ ಫಲ ಉದುರೋದನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ಉತ್ತಮ ನೀರಿನ ನಿರ್ವಹಣೆ ಮಾಡಬೇಕು. ನೀರಾವರಿ ಇರತಕ್ಕಂಥ ರೈತರು ಕಪ್ಪು ಭೂಮಿಯಲ್ಲಿ ಪ್ರತಿ 15 ದಿವಸಕ್ಕೊಮ್ಮೆ ನೀರು ಕೊಡಬೇಕು. ಅಂದರೆ ಇಲ್ಲಿ ಸಂದಿಗ್ಧ ಹಂತಗಳು ಅಂತ ಬರ್ತವೆ ಹತ್ತಿಯಲ್ಲಿ. ಸಂದಿಗ್ಧ ಹಂತಗಳು ಯಾವಪ್ಪ ಅಂತಂದರೆ ಬೆಳವಣಿಗೆ ಹಂತದಲ್ಲಿ ಒಂದು ಸಲ ನೀರು ಕೊಡಬೇಕು, ಮತ್ತು ಹೂವಾಡೋ ಟೈಮಲ್ಲಿ ನೀರು ಕೊಡಬೇಕು, ಕಾಯಿ ಕಟ್ಟುವ ಹಂತದಲ್ಲಿ ಒಂದು ಸಲ ನೀರು ಕೊಡಬೇಕು, ಮತ್ತು ಕಾಯಿ ಬಲಿಯೋ ಹಂತದಲ್ಲಿ ನೀರು ಕೊಡಬೇಕು. ಈ ಸಂದಿಗ್ಧ ಹಂತಗಳು ಭಾಳ ಮುಖ್ಯ ಹತ್ತಿಯಲ್ಲಿ. ಸೊ ಈ ಥರ ನಾವು ನೀರು ನಿರ್ವಹಣೆ ಉತ್ತಮ ನೀರು ನಿರ್ವಹಣೆ ಮಾಡಿದಾಗ ಒಳ್ಳೆಯ ಇಳುವರಿಯನ್ನು ಸಹ ನಾವು ಪಡ್ಕೋಬಹುದು. ಇದುವರೆಗೆ BT ಹತ್ತಿಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಅಜಯ್ ಕುಮಾರ್ ಅವರಿಂದ ಮಾಹಿತಿ ಪಡೆದಿರಿ. हर जोखिम से निकल कर फसल आए सुरक्षित हो जाए। फसल बीमा से हर किसान आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಈಗ ಕೇಳೋಣ ಸಿಂಧೂರು ತಾಲೂಕಿನ ಗುಂಜಳಿಯ ರೈತರಾದ ಶರೀಫ್ ಸಾಬ್ ಅವರ ತೋಟಗಾರಿಕಾ ಬೆಳೆಗಳ ಕೃಷಿ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಶರೀಫ್ ಅಂತೇಳಿ, ಇವರು 40 ಎಕರೆ ಭೂಮಿ ಇದೆ. 40 ಎಕರೆದಲ್ಲಿ 4 ವಿಧವಾದಂಥ ಹಣ್ಣಿನ ಬೆಳೆಗಳನ್ನು ಬೆಳೀತಿದ್ದಾರೆ. ಮಾವು, ಪೇರು, ಪಪ್ಪಾಯ, ದಾಳಿಂಬೆ, ಚಿಕ್ಕು, ಹೀಗೆ ಸಂಪೂರ್ಣವಾಗಿ 40 ಎಕರೆದಲ್ಲಿ ಹಣ್ಣಿನ ಬೆಳೆಗಳನ್ನು ಬೆಳೀತಿದ್ದಾರೆ ಶರೀಫ್ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ತೋಟಗಾರಿಕೆ ಬೆಳೆಗಳ ಬೇಸಾಯದ ಅನುಭವಗಳನ್ನು ಹಂಚ್ಕೋತಿದ್ದಾರೆ. ಶರೀಫ್ ಅವರು, ಹಣ್ಣಿನ ಬೆಳೆಗಳನ್ನು ಹಚ್ಚಿ ಎಷ್ಟೆಷ್ಟು ವರ್ಷ ಆಯ್ತು, ಎಷ್ಟೆಷ್ಟು ಗಿಡಗಳಿದ್ದಾವೆ, ಎಷ್ಟೆಷ್ಟು ಎಕರೆದಲ್ಲಿ ಯಾವ್ಯಾವ ಬೆಳೆಗಳಿದ್ದಾವೆ ಹೇಳಿ. ಬೇನೆ ಹಚ್ಚಿ ಸರ್, ನಾವು ಬೇನೆ ಹಚ್ಚಿ ಒಂದು 12 ವರ್ಷ ಆಯಿತು. ಆ ನಂತರ ಈಗ ದಾಳಿಂಬೆ ಹಚ್ಚಿದ್ದೀವಿ ಸರ್. ದಾಳಿಂಬೆ ಒಂದು 3,000 ಗಿಡ ಹಚ್ಚಿದ್ದೀವಿ ಸರ್. 3,000 ಗಿಡದಲ್ಲಿ ಒಂದು 60-70 ಟನ್ ದಾಳಿಂಬೆ ತೆಗೆದೀನಿ ರೀ ನಾವು. ಈಗ ನಂತರ ಅದರ ಡೈಬ್ಯಾಕ್ ಬಂತು, ಈಗೆಲ್ಲ ತೆಗೆದಿದ್ದೀನಿ, ಹೊಸ ಪ್ಲ್ಯಾಂಟೇಷನ್ ಮಾಡ್ತಾಯಿದ್ದೀನಿ ಸರ್. ಈಗ ನಂತರ ಈಗ 8 ಎಕರೆಯಲ್ಲಿ ತೈವನ್ ಪಿಂಕ್ ಪೇರ್ಲೆ ಪೇರುವುದು ಸರ್, ಪೇರ್ಲ. ಆಮೇಲೆ ಚಿಕ್ಕು ಇದೆ ಅಂತ ಹೇಳಿದ್ರಿ, ಚಿಕ್ಕು 100 ಗಿಡ ಹಚ್ಚಿನಿ ಸರ್. ಪಪ್ಪಾಯ ಬೆಳೆ, ಪಪ್ಪಾಯದಲ್ಲಿ ಹೇಗೆ ತಮಗೆ ಅನುಭವ? ಪಪ್ಪಾಯ ಎಷ್ಟು ಎಕರೆ ಮಾಡ್ಬೇಕಂತ ಮಾಡಿರಿ? ಪಪ್ಪಾಯ 10 ಎಕರೆ ಸರ್. ಈಗ ಮುಂಚೆ ನಾವು ಮಾಡಿದ್ರೆ ಪಪ್ಪಾಯ ಮುಂಚೆ ಮಾಡಿದ್ದೀನಿ ಸರ್. 4 ಎಕರೆ ಮಾಡಿದ್ದೆ, 4 ಎಕರೆಯಲ್ಲಿ 410 ಟನ್ ಬೆಳೆದಿದ್ದೆ ಸರ್. ಒಂದು ಎಕರೆ ಇಳುವರಿ ಚೆನ್ನಾಗಿ ಬಂತು ಸರ್, ಬಟ್ ಕೋವಿಡ್ ಅಲ್ಲೇ ರೇಟ್ ಇಲ್ದಂಗೆ ಆಯಿತು. 2 ರೂಪಾಯಿ KG ಮಾರಿದೆ, ಹಂಗಾಗಿ ಸ್ವಲ್ಪ ಇದಾಯ್ತು ಸರ್ ಅದು. ಈಗ ದಾಳಿಂಬೆ ಸುಮಾರು ಒಂದು 800 ಗಿಡ ಅದ ಅಂತ ಹೇಳಿರ್ತಾವೆ. 800 ಗಿಡ ಹೇಗೆ, ಎಷ್ಟು ವರ್ಷ ಆಯಿತು, ಹೇಗೆ ತಮಗೆ ಅನಿಸ್ತು, ದಾಳಿಂಬೆ ಯಾಕೆ ತೆಗಿತಾ ಇದ್ದೀರಿ? ದಾಳಿಂಬೆ ದುಂಡಾಣ ರೋಗ ಬಂತು ಸರ್ ಅದು. ಆ ನಂತರ ಅದ್ರ ಸಂಬಂಧ ಸ್ವಲ್ಪ ತೆಗೆದು ಮತ್ತೆ ಹೊಸ ಪ್ಲ್ಯಾಂಟೇಷನ್ ಮಾಡ್ತಾ ಇದ್ದೀನಿ ಸರ್. ಏಕೆ ಇಲ್ಲಿ ಎಲ್ಲ ಸುತ್ತಮುತ್ತ ದುಂಡಾಣ ರೋಗ ಬಂದಿದೆಯಾ ಎಲ್ಲ ಪಪ್ಪಾಯ ಇದಕ್ಕೆ ದಾಳಿಂಬೆ ಬೆಳೆಗಳಿಗೆ, ಅಥವಾ ನಿಮ್ಮ ಅಷ್ಟೆ ಬೆಳೆಗೆ ಬಂತ ಹೇಗೆ? ಇಲ್ಲ, ಎಲ್ಲ ಕಡೆ ಬಂದಿದೆ, ನಮ್ಮ ಏರಿಯಾ ಎಲ್ಲ ಸುತ್ತಮುತ್ತ ಇದೆ ಸರ್ ದುಂಡಾಣ ರೋಗ. ಇದೆ ದುಂಡಾಣ ರೋಗ. ಹೇಗೆ ಮತ್ತೆ ದಾಳಿಂಬೆ ತೆಗೆದು ಮುಂದೆ ಏನು ಮಾಡ್ಬೇಕಂತ ಮಾಡಿರಿ? ಅದಕ್ಕೆ ಪಪ್ಪಾಯಿ ಸರ್ ಹೇಳಿದ್ದೀನಿ, 10 ಎಕರೆ ಪಪ್ಪಾಯಿ ಮಾಡ್ತಾ ಇದ್ದೀನಿ. ಪಪ್ಪಾಯಿ ಹಚ್ಚೋದಾದ್ರೆ ಯಾವ ತಳಿಗೆ ಹೋಗ್ಬೇಕಂತ ಮಾಡಿರಿ? ಈಗ ಒಂದು 5 ಎಕರೆ ಇದು 15 ನಂಬರ್ ಮಾಡ್ತಾ ಇದ್ದೀನಿ ಸರ್. ಒಂದು 5 ಎಕರೆ ತೈವನ್ 786 ಮಾಡ್ತಾ ಇದ್ದೀನಿ ಸರ್. ಈಗ ಪೇರು ಬೆಳೆ ಅಂತ ಹೇಳಿದ್ರೆ, ಪೇರು ಯಾವ ತಳಿ ಹಚ್ಚಿರಿ, ಎಷ್ಟು ವರ್ಷದ ಹಚ್ಚಿ, ಹೇಗೆ ಪೇರು ಒಳ್ಳೆ ಲಾಭ ತರತಕ್ಕಂತ ಬೆಳೆ ಅಂತ ಅನಿಸ್ತದೆ ನಿಮಗೆ ಹೇಗೆ? ಪೇರು ಚೆನ್ನಾಗಿದೆ ಸರ್, ಪರವಿಲ್ಲ. 14 ತಿಂಗಳ ಸರ್ ಈಗ ನಾವು ಗಿಡ ಹಚ್ಚಿ ಆಯಿತು. ಅದರಲ್ಲಿ 25 ರೂಪಾಯಿ KG ಹಂಗೆ ಹೋಸಲ್ ಕೊಟ್ಟಿದ್ದೀನಿ ನಾನು. ಒಂದು 5 ಎಕರೆಯಲ್ಲಿ ಒಂದು 480,000 ತೆಗೆದಿದ್ದೀನಿ ಸರ್. ಅದರಲ್ಲಿ 5 ಎಕರೆದಲ್ಲಿ ಮೊದಲನೇ ಬೆಳೆ. ಹೇಗೆ ಒಳ್ಳೆ ಬೇಡಿಕೆ ಎಲ್ಲಿಂದ ಬಂದು ಹೋಯ್ತಾರೆ, ನೀವೇ ಹೇಗೆ ಮಾರಾಟದು? ಕೇರಳದಿಂದ ಬರ್ತಾರೆ ಸರ್, ನಂತರ ಮಂಗಳೂರದಿಂದ ಬರ್ತಾ ಇದ್ದಾರೆ. ಹೇಗೆ ಕೇರಳದಿಂದ ಬರ್ಲಿಕ್ಕೆ ಅವ್ರಿಗೆ ಗೊತ್ತಾಗಲ್ಲ ಇಲ್ಲಿ ತೋಟ ಇದೆ ಅಂತ ನೀವೇ ಸಂಪರ್ಕ ಮಾಡಿದ್ರೆ ಅವ್ರನ್ನ ಹೇಗೆ? ಇಲ್ಲ, ಇಲ್ಲೆಲ್ಲ ಖರೀದಾರ ಭಾಳ, ಇಲ್ಲೆಲ್ಲ ಇದೇ ಸರ್ ಅಡ್ಡಾಡ್ತಿರ್ತಾರೆ. ಆಮೇಲೆ ಕುಷ್ಟಗಿ ಏರಿಯಾದಲ್ಲಿ ಅಲ್ಲೆಲ್ಲ ಆಫೀಸ್ ಮಾಡಿದ್ದಾರೆ ರೀ. ಈಗ 40 ಎಕರೆದಲ್ಲಿ ತಮ್ಮದು ತೋಟಗಾರಿಕೆ ಬೆಳೆಗಳಿದಾವೆ, ಬೇರೆ ತರಕಾರಿ ಬೆಳೆಗಳನ್ನೇನಾದ್ರು ಬೆಳೀತಕ್ಕಂಥ ಪ್ರಯತ್ನ ಮಾಡಿರಿ? ತರಕಾರಿ ಪೇರ್ಲದಲ್ಲಿ ಒಂದು 5 ಎಕರೆ ಅಲ್ರಿ, ಈಗ ಪ್ಲ್ಯಾಂಟೇಷನ್ ಮಾಡಿ ಒಂದು 5 ಎಕರೆ ಅಲ್ರಿ, ಅದರಲ್ಲಿ 10 ಫೀಟ್ಗೊಂದು ಮಾಡಿದ್ದೀನಿ ರೀ ನಾನು. ಅದರಲ್ಲಿ 2 ಲೈನ್ ಮೆಣಸಿನಕಾಯಿ ಮಾಡ್ತಾ ಇದ್ದೀನಿ ರೀ ನಾನು 5 ಎಕರೆಯಲ್ಲಿ. ಹೇಗೆ ಮೊದಲು ಮೆಣಸಿನಕಾಯಿ ಬಂತ? ಅದು ಮೊದಲು ಮಾಡಿದ್ದೀನಿ ಸರ್ ನಾನು, ಮಾಡಿ ಚೆನ್ನಾಗಿ ಬಂತು ರೀ, ಚೆನ್ನಾಗಿ ಬಂತು. ನೀರಿನ ಅನುಕೂಲತೆ ಹೇಗಿದೆ? 40 ಎಕರೆ ತೋಟ ಮಾಡ್ಕೊಳ್ಳೋದು ಅಂತಂದ್ರೆ ನೀರು ಭಾಳಷ್ಟು ಬೇಕು. ಎಲ್ಲ ಡ್ರಿಪ್ ಮಾಡಿಸ್ಕೊಂಡಿರ ಹೇಗೆ? ಎಲ್ಲದಕ್ಕೂ ಡ್ರಿಪ್ ಮಾಡಿಸಿದ್ದೀನಿ ಸರ್, ಎಲ್ಲದಕ್ಕೂ ಡ್ರಿಪ್ ಇದೆ. ನೀರು ಬೇಸಿಗೆಯಲ್ಲಿ ನಿಮಗೇನು ನೀರಿಂದು ಬೋರಿನ ಸಮಸ್ಯೆ ಏನಾಗುತ್ತೆ? ಇಲ್ಲ ಇಲ್ಲ ಸರ್, ಏನಿಲ್ಲ, 3 ಬೋರಲ್ಲಿ ಎಲ್ಲ ಟೋಟಲ್ ಡ್ರಿಪ್ ಇದೆ ಅಲ್ರಿ, ನಡೀತದೆ. ಆ ನಂತರ 1 ಎಕರೆ ಕೃಷಿ ಹೊಂಡ ತೋಡಿದ್ದೀನಿ ರೀ ನಾನು, ಎಲ್ಲ ಮಳೆ ನೀರೆಲ್ಲ ಅಲ್ಲೆಲ್ಲ ಶೇಖರಣೆ ಆಗುತ್ತೆ ರೀ, ಹಂಗಾಗಿ ಅನುಕೂಲ ಇದೆ ಸರ್. ಈಗ ಕೃಷಿ ಹೊಂಡ ಮಾಡ್ಕೊಳ್ಳಿಕ್ಕೆ ಇಲಾಖೆಯಿಂದ ಅನುಕೂಲತೆಗಳನ್ನ ಮಾಡ್ತಾರೆ, ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯಿಂದ ಏನಾದ್ರು ಇಲಾಖೆಯವ್ರನ್ನ ಸಂಪರ್ಕ ಮಾಡಿದ್ರೆ ನೀವು? ಮಾಡಿದ್ದೀನಿ ಸರ್, ಅದಕ್ಕೆ ಏನು ಅನುಕೂಲ ಮಾಡ್ತೀವಿ ಅಂತ ಅಂದ್ರೆ ಸರ್ ಅಂದರು, ಕೊಡ್ತಾರೆ, ಕೊಡ್ತೀವಿ ಅಂತ ಹೇಳಿ ಕೊಡ್ತೀವಿ ಅಂದರು ಸರ್. ಈಗ ಇಲಾಖೆಯಿಂದ ಏನೇನು ಉಪಯೋಗ ಪಡ್ಕೊಂಡ್ರೆ, ತೋಟಗಾರಿಕೆ ಇಲಾಖೆಯಿಂದ ಏನೇನು ಲಾಭ ಪಡ್ಕೊಳಕತ್ತೀರಿ ನೀವು? ಡ್ರಿಪ್ ಸಬ್ಸಿಡಿ ಕೊಟ್ಟಿದ್ದಾರೆ ಸರ್, ಸಸಿದನು ಅಮೌಂಟ್ ಕೊಟ್ಟಿದ್ದಾರೆ ಸರ್, NHM ಅಂತ. ಎಲ್ಲ ಅನುಕೂಲ ಮಾಡಿದೆ ಸರ್. ಮಾಡಿದ್ದಾರೆ. ಹೇಗೆ ಅನಿಸ್ತದೆ ತೋಟಗಾರಿಕೆ ಬೆಳೆಗಳು ಬೆಳೆದು ಒಳ್ಳೇದಂತೀರೋ ಅಥವಾ ಬೇರೆ ಈಗ ನೋಡ್ರಿ ಮಂದೆಲ್ಲ ಸೂರ್ಯಪಾನ ಹಾಕ್ತಾರೆ, ಬೇರೆ ತೊಗರಿ ಹಾಕ್ತಿರ್ತಾರೆ ಅಥವಾ ಮೆಕ್ಕೆಜೋಳ ಹಾಕ್ತಾರೆ, ಕಬ್ಬುಗಳನ್ನು ಬೆಳಿಲಿಕ್ಕೆ ಪ್ರಾರಂಭ ಮಾಡ್ರಿ, ಕಬ್ಬನ್ನು ಹಚ್ಚಲಿಕ್ಕೆ ನಿಮಗೆ ಇದೇ ಒಳ್ಳೆ ಬೆಳೆ ಅಂತೀರಾ ತೋಟಗಾರಿಕೆ ಬೆಳೆಗಳು? ನಮಗೆ ಈಗ ಅನಿಸಿದ ಮಟ್ಟಿಗೆ ಸರ್ ಪೇರ್ಲ ಮಾಡೋದು ಒಳ್ಳೇದು, ಸೂಕ್ತ ಅಂತ ನನಗೆ ಅನಿಸುದು. ಪೇರ್ಲದಲ್ಲಿ ಏನು ಸಮಸ್ಯೆ ಬರ್ತಾ ಇದೆ? ಏನು ಸಮಸ್ಯೆ? ಏನೇ ಇಲ್ಲ ಸರ್, ಮೇಂಟೆನೆನ್ಸ್ ಭಾಳ ಜೀರೋ ಐತೆ ಸರ್, ಅದು ಜೀರೋ ಮೇಂಟೆನೆನ್ಸ್, ಏನು ಸಮಸ್ಯೆ ಇಲ್ಲ ಸರ್, ಮಾಡೋದು ಅದರಿಂದ ಸೂಕ್ತ ಚೆನ್ನಾಗಿರುತ್ತೆ ಸರ್. ಅದು ಮೊದಲಿಂದ ಗೊಬ್ಬರದ ವ್ಯವಸ್ಥೆ ಅದು ಹೇಗೆ ಮಾಡ್ಕೋತೀರಿ? ಎಲ್ಲ ಸರ್ಕಾರಿ ಗೊಬ್ಬರ ಮತ್ತು ಹೆಚ್ಚಿಗಾಗಿ ಕೊಟ್ಟಿಗೆ ಗೊಬ್ಬರ ಅದು ಹಾಕ್ಬೇಕಾಗ ತಿಪ್ಪೆ ಗೊಬ್ಬರ ಅದು ನಿಮ್ಮ ದನಗಳದಾವ ಮನೆಯಲ್ಲಿ ಅಥವಾ ಖರೀದಿ ಮಾಡಿ ಹಾಕ್ತೀರ? ಇಲ್ಲ ಸರ್, ನಮ್ಮಲ್ಲಿ ಒಂದು ಸ್ವಲ್ಪ ದನ ಇದ್ದಾರೆ, ಆಮೇಲೆ ಖರೀದಿನ ಮಾಡ್ತೀನಿ ಸರ್. ನಾ ಮುಂದೆ ವಿಶೇಷವಾಗಿ ಇನ್ನೂ ಏನು ಸುಧಾರಣೆ ಮಾಡ್ಕೋಬೇಕಂತಿದೆ ನಿಮಗೆ? ಇಲ್ಲ ಸರ್, ಈಗ ಮತ್ತೆ ಮೋಸಂಬಿ ಒಂದು 8 ಎಕರೆ ಪ್ಲಾನಿಂಗ್ ಇದೆ ಸರ್ ನಮ್ದು. ಮೋಸಂಬಿ ಯಾಕೆ ಮೋಸಂಬಿ ಹೋಗ್ಬೇಕಂತ ಮಾಡಿರಿ? ಮೋಸಂಬಿ ಇದ್ದವರೆಲ್ಲ ರಾಯಚೂರು ತಾಲೂಕು ಕಡೆ ಎಲ್ಲ ಮೋಸಂಬಿ ಭಾಳಷ್ಟು ಮಂದಿ ಖರೀದಿ ಎಲ್ಲ ಆಗ್ತಾ ಇಲ್ಲ, ರೇಟ್ ಸಿಗ್ತಾ ಇಲ್ಲ ಅಂತ ಹೇಳಿ ತೆಗಿತಿದ್ದಾರೆ ಆ ಕಡೆ ಎಲ್ಲ. ನಿಮಗೆ ಈ ಕಡೆ ಡಿಮಾಂಡ್ ಇದೆ ಮೋಸಂಬಿ? ಮೋಸಂಬಿ ಡಿಮಾಂಡ್ ಇದೆ. ಮೊನ್ನೆ ಕಡಪ ಜಿಲ್ಲೆಗೆ ಹೋಗಿದ್ದೀನಿ ಸರ್, ಅಲ್ಲೆಲ್ಲ ನೋಡಿದ್ನಲ್ಲ ರೀ, ಮೋಸಂಬಿ ಒಳ್ಳೆ ಇಳುವರಿ ಬರ್ತಾ ಇದಾರೆ. 4 ವರ್ಷದಲ್ಲಿ 60-70 ಕೆಜಿ 4 ವರ್ಷದ ಗಿಡದಲ್ಲಿ ಬಂದಿದೆ ಸರ್. ಮೊನ್ನೆ ಹೋಗಿದ್ದೆ ನಾನು, ಅದು ಪ್ಲಾನಿಂಗ್ ಇದೆ ಸರ್, ಒಂದು 10 ಎಕರೆ ಮಾಡ್ಬೇಕಂತ, 8-10 ಎಕರೆ ಮಾಡ್ಬೇಕಂತ ಇದೆ ಸರ್ ನನಗೆ. ಒಟ್ಟಾರೆ ನಿಮಗೆ ತೋಟಗಾರಿಕೆ ಬೆಳೆನೇ ಆಸಕ್ತಿ, ಅದನ್ನೇ ಮಾಡ್ಬೇಕಂತ ವಿಚಾರ ನಿಮ್ಗೆ ಬೆಳೆ? ಆಮೇಲೆ ಇದು ಚಿಲ್ಲಿ ಇಂಥವೆಲ್ಲ ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀನಿ. ಒಳ್ಳೆಯದು ಶರೀಫ್ ಸಾಬ್ ಗುಂಜಳ್ಳಿ ಅವರೇ, ಇದುವರೆಗೆ ನಿಮ್ಮ ಕೆಲವೊಂದಿಷ್ಟು ತೋಟಗಾರಿಕೆ ಬೆಳೆಗಳ ಬೇಸಾಯದ ಅನುಭವವನ್ನು ನಮ್ಮ ಆಕಾಶವಾಣಿ ರೈತರೊಂದಿಗೆ ಹಂಚಿಕೊಂಡದಕ್ಕೆ ರೈತರ ಪರ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರು, ಇದುವರೆಗೆ ಸಿಂಧನೂರು ತಾಲೂಕಿನ ಗುಂಜಳ್ಳಿಯ ರೈತರಾದ ಶರೀಫ್ ಸಾಬ್ ಅವರ ತೋಟಗಾರಿಕೆ ಬೆಳೆಗಳ ಕೃಷಿ ಅನುಭವಗಳನ್ನು ಕೇಳಿದಿರಿ. ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂಥ ಸಮಯ ಇದಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 10/6/2022 ಅಂತಂದರೆ ಶುಕ್ರವಾರ 5 mm ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 39, ಕನಿಷ್ಠ 25°C ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 65 ಮತ್ತು ಕನಿಷ್ಠ 60% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 3 km ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮುಂಗಾರು ಮಳೆ ಆರಂಭವಾಗಲಿದ್ದು ಹಸಿ ಮಳೆಯಾದೊಡನೆ ಮುಂಗಾರು ಬೆಳೆಗಳಾದ ಹೆಸರು, ಗೋವಿನ ಜೋಳ, ಬಿಟಿ ಹತ್ತಿ, ತೊಗರಿ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಆದ್ಯತೆಯ ಮೇರೆಗೆ ಮಾಡಬೇಕು. ರೈತ ಬಾಂಧವರಿಗೆ ತಿಳಿಪಡಿಸುವುದೆಂದರೆ, ತಮ್ಮಲ್ಲಿರುವ ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ವಿವಿಧ ಅರಣ್ಯ ಗಿಡಗಳಾದ ಬೇವು, ಹುಣಸೆ, ಬಿದಿರು, ಹಲಸು, ಸಾಗವಾನಿ, ನೇರಳೆ, ಸುಬಾಬುಲ್, ಸೀತಾಫಲ ಮತ್ತು ಬಾರೆಹಣ್ಣುಗಳನ್ನು ಬೆಳೆಯುವುದರಿಂದ ರೈತರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣ ಆಗುವುದಲ್ಲದೆ ಸುಸ್ಥಿರ ಬದುಕಿಗೆ ಇದು ತುಂಬ ಸಹಕಾರಿ ಆಗ್ತದೆ. ಮಳೆಯ ನೀರನ್ನು ಸಂರಕ್ಷಿಸಲು ಇಳಿಜಾರಿಗೆ ಇಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಕೊಳ್ಬೇಕು ಮತ್ತು ಇಳಿಜಾರಿಗೆ ಇಡಲಾಗಿ ಉಳುಮೆಯನ್ನು ಮಾಡಬೇಕು. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರೆ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಕೋಬೇಕು. ಹೊಲದಲ್ಲಿ ಬದು ಮತ್ತು ನೀರು ತಡೆಹಿಡುವ ಒಡ್ಡುಗಳನ್ನು ರಿಪೇರಿ ಕೆಲಸವನ್ನು ಬೇಗ ಮಾಡಿ ಮುಗಿಸಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಸಲ ಭೂಮಿಯನ್ನು ಹರಗಿ ಮುಂಗಾರು ಬಿತ್ತನೆಗೆ ಸಿದ್ಧಪಡಿಸಿ. ತೊಗರಿಯನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಈಗಾಗಲೇ ತೊಗರಿ ಬಿತ್ತನೆಗೆ ಭೂಮಿಗಳು ಸಿದ್ಧವಾಗಿದ್ದು ಸುಧಾರಿತ ತಳಿಗಳಾದ TS3R, GRG 811, BSMR 736 ಈ ಬೀಜಗಳನ್ನು ಬಿತ್ತನೆ ಮಾಡಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 g ಟ್ರೈಕೋಡರ್ಮ ಜೈವಿಕ ಪೀಡನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಸೂರ್ಯಕಾಂತಿ ಬೆಳೆಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನು ಬಿತ್ತಬಹುದು. ಸೂರ್ಯಕಾಂತಿಯನ್ನು ಬಿತ್ತುವ ಮುನ್ನ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 g ಇಮಿಡಾಕ್ರೋಪಿಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತಬೇಕು. ಹೆಸರು ಬಿತ್ತನೆಗೆ ಇದು ಸಕಾಲವಾಗಿದ್ದು BGS 9 ತಳಿಯನ್ನು ಬಿತ್ತಬಹುದು. ಪ್ರತಿ ಎಕರೆಗೆ 5-6 kg ಬೀಜವನ್ನು ಬಳಸಬೇಕಾಗ್ತದೆ. ಇನ್ನು ಬೀಜೋಪಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ರೈಜೋಬಿಯಂ 200 g ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 g ಬಳಸಿ ಬೀಜೋಪಚಾರವನ್ನು ಮಾಡಿ. ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು ಬಿತ್ತುವ ಸಮಯದಲ್ಲಿ ಕೊಡುವುದು ಸೂಕ್ತ. 8 kg ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 kg ಜಿಪ್ಸಮ್ ರೂಪದಲ್ಲಿ ಒದಗಿಸಬೇಕು. ಇನ್ನು ಭತ್ತವನ್ನು ನಾಟಿ ಮಾಡುವಂತಹ ರೈತ ಬಾಂಧವರು ಗಮನಿಸಿ, ಭತ್ತದ ತಳಿಗಳಾದ ಗಂಗಾವತಿ ಸೋನಾ, GGV 0501 ಮತ್ತು BPT 5204 ತಳಿಗಳನ್ನು ಬಳಸಬಹುದು. ಇನ್ನು ಸಸಿ ಮಡಿಯನ್ನು ತಯಾರಿ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿ ಎಕರೆಗೆ 300 ಚದರ ಮೀಟರ್ ಕ್ಷೇತ್ರ ಬೇಕಾಗ್ತದೆ. ಮಡಿಯ ಗಾತ್ರ 7.5 ಮೀಟರ್ ಉದ್ದ, 1.2 ರಿಂದ 1.5 ಮೀಟರ್ ಅಗಲ ಸಸಿ ಮಡಿಗಳನ್ನು ತಯಾರಿಸಬೇಕು. ಪ್ರತಿ ಸಸಿ ಮಡಿಗೆ 10 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರದ ಜೊತೆಗೆ 80 ಗ್ರಾಂ ಯೂರಿಯಾ, 280 ಗ್ರಾಂ ಸೂಪರ್ ಫಾಸ್ಪೇಟ್ ಮತ್ತು 75 ಗ್ರಾಂ ಮ್ಯೂರಿಟಿಯೇಟ್ ಪೊಟಾಷ್ ಅನ್ನು ಬಳಸಬೇಕು. ಇನ್ನು ಹವಾಮಾನಕ್ಕನುಗುಣವಾಗಿ ರೈತ ಬಾಂಧವರು ಮಾವನ್ನು ಆದಷ್ಟು ಬೇಗನೆ ಕಟಾವು ಮಾಡಿ ಮುಗಿಸಬೇಕು. ಇಲ್ಲವಾದಲ್ಲಿ ಮಾವಿನ ಗುಣಮಟ್ಟ ಮತ್ತು ಮಾರುಕಟ್ಟೆಯ ಬೆಲೆ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗೆ 0.2 ಗ್ರಾಂ ಇಮಾಮಿಕಿನ್ ಬೆಂಜೋಯೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ನೆಂಟ್ರನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಕುರಿಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಕರುಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆ ಹಾಕಿಸಿಕೊಂಡಿರದಿದ್ದ ಪಕ್ಷದಲ್ಲಿ ತಕ್ಷಣ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಇನ್ನು ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಮತ್ತು ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದ ಸ್ಥಳಗಳಲ್ಲಿ ಕಟ್ಟಬೇಕು. ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದೆ ಅಥವಾ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳೆಯಬಹುದು. ಪ್ರತಿ ವರ್ಷವೂ ಗಂಟಲು ಬೇನೆ ರೋಗವು ಮುಂಗಾರು ಮಳೆ ಆರಂಭದಲ್ಲಿ ಕಾಣಿಸಿಕೊಳ್ಳುವುದರಿಂದ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಇದರ ಬಾಧೆ ಉಲ್ಬಣವಾಗುವ ಸಾಧ್ಯತೆ ಇದ್ದು ಗಂಟಲು ಬೇನೆ ಲಸಿಕೆಯನ್ನು ಆದಷ್ಟು ಬೇಗನೆ ಹಾಕಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸ್ಥಳೀಯ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಅಥವಾ ಪಶುವೈದ್ಯರನ್ನು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಭೇಟಿ ಮಾಡಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು, ಮತ್ತೆ ನಾಳೆ ಭೇಟಿಯಾಗನಲ್ಲ. ಅಲ್ಲಿವರೆಗೂ ನಮಸ್ಕಾರ. ರೈತ ಬಾಂಧವರು ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಕೇಳಿದ್ರಿ ಅಮರೀಶ್ ಅಶ್ಗಹಾಳ್ ಅವರಿಂದ. ಉದ್ಯೋಗವಾಣಿ. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003-05 ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-55-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಕೇರಳ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ್ ಹಾಗೂ ಸಂಗಡಿಗರಿಂದ ಜೋಕುಮಾರನ ಪದಗಳನ್ನ. ಮೆಕ್ಕಣ್ಣ ತೆರವೋತ ನನ ಕಮರ ಅಕ್ಕನಂದಳ್ಳ ಬಿಡವಲ್ಲ ಜೋಕುಮಾರ. ಮೆಕ್ಕಣ್ಣ ತೆರವೋತ ನನ ಕಮರ ಅಕ್ಕನಂಬಳ ಬಿಡವಲ್ಲ ಜೋಕುಮಾರ. ಹುಟ್ಟಿದೇಳ ಜನಕ ಪಟ್ನಾವ ಸೇರ ಹುಟ್ಟಿದೇಳ ಜನಕ ಪಟ್ನಾವ ಸೇರ ಬಟ್ಟೆ ಲಾಡಿ ಮೆರದಾನೆ ಜೋಕುಮಾರ. ಬಟ್ಟೆ ಲಾಡಿ ಮೆರದಾನೆ ಕಮಲಿನಗ ಕಟ್ಟಿದ ಏಳ ದಿನಗಳ ಜೋಕುಮಾರ. ತಾರರನ ಕರೆಸಿದ ನೆಲರೊತ್ತಿಗೆ ತೆಗಸಿದ ಜೋಕುಮಾರ. ನನ್ನ ಕಮಲ ಸೆಂಟೇಲೆ ಓಡಾರೆ ಮಿಂಚಿದ ಮಾಗೆ ಮಳೆಗಾಲ ಜೋಕುಮಾರ. ಮಿಂಚಿದ ಮಾಗೆ ಮಳೆಗಾಲ ಜೋಕುಮಾರ. ಪಾರಿಯ ಕುಮಾರ ಹುಟ್ಟಿಗೆಲ್ಲದನಕ ಪಟ್ನಾವ ಸೇರಿದ ಬಟ್ಟೆಲಾಡಿಯಲ್ ಮೆರದಾನೇ ಜೋಕುಮಾರ ಬಟ್ಟೆಲಾಡಿಯಲ್ ಮೆರದಾನೇ ಕಮಲಿನಗ ಕಟ್ಟಿದ ಏಳ ದಿನಗಳು ಜೋಕುಮಾರ ಊರಿಗೆ ಹೋಗದ ಹಾಡರುನ ಕಳಿಸಿದ ನೆಲದ ಹತ್ತಿಗೆ ತೆಗಸಿದ ಜೋಕುಮಾರ ನೆಲದ ಹತ್ತಿಗೆ ತೆಗಸಿದ ಕಮಲಿನಗ ಕಟ್ಟಿದ ಏಳ ದಿನಗಳು ಜೋಕುಮಾರ ಆರು ಬಳ್ಳಿಗೆ ಆರೆದ ಗಂಗಾರ ಕ್ವಾಡೆರನೆ ಹಳ್ಳಿಗೆ ಬರುತ್ತಾನೆ ಜೋಕುಮಾರ ಕ್ವಾಡೆರನೆ ಹಳ್ಳಿಗೆ ಬರುತ್ತಾನೆ ಪ್ರಾವಯ್ಯ ರಾವಳ ಕೊಡು ನನ ಕಮಲಾಗೆ ಜೋಕುಮಾರ ಹತ್ತು ಬಳ್ಳಿಗೆ ಆತೆದ ಗಂಗಾರ ಚತುರ್ಗಿನ ಹಳ್ಳಿಗೆ ಬರುತ್ತಾನೆ ಜೋಕುಮಾರ ಚತುರ್ಗಿನ ಹಳ್ಳಿಗೆ ಬರುತ್ತಾನೆ ಪ್ರಾವಯ್ಯ ಗಾಣಿಗಿಟ್ಟು ಮನೆಗೆ ಎನಿಗಂತ ಯೋದಾರೆ ಕಣ್ಣೆಟ್ಟು ಕಾಳು ಎಳವೆಟ್ಟ ಜೋಕುಮಾರ ಕಣ್ಣೆಟ್ಟು ಕಾಳು ಎಳವೆಟ್ಟ ಕೇಳಿದ ನೀದಾರಯ್ಯೋ ಮಗನಂದ ಜೋಕುಮಾರ ನನ್ನ ಕೇಳಲಿಕ್ಕೆ ನೀನಾರು ಮಗನಯ್ಯ ನಿನ್ನಳು ಕಣ್ಣು ತಿಳಿಸೇನೆ ಜೋಕುಮಾರ ನಿನ್ನಳು ಕಣ್ಣು ತಿಳಿಸೇನೆ ಅದು ಸಾರ ಬಂಡ ಬಡಕ್ತಾರಿಯ ಒಡಿಸೇನೆ ಜೋಕುಮಾರ ಇದುವರೆಗೆ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ್ಣ ಹಾಗೂ ಸಂಗಡಿಗರಿಂದ ಜೋಕುಮಾರ್ನ ಪದಗಳನ್ನ ಕೇಳಿದಿರಿ. ರೈತ ಬಾಂಧವರಿಗೆ ಕೇಳೋಣ. ರಾಯಚೂರು ತಾಲೂಕಿನ ಉಪ್ರಾಳ ಗ್ರಾಮದ ರಾಮಪ್ಪ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನ. ದಯಾ ನ್ಯಾಯ ನಾ ಇಹ ಪಾಲನಾ ಬಂದೇ ಹೋದ ಕಾಣಬೇಕು ಗುರು